ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೂಡಿಗೆರೆಯ ಅಬ್ದುಲ್ ಜಲೀಲ್ ಅವರ ಸಾವಯವ ಕೃಷಿ ಅನುಭವದ ಕುರಿತು ಸಂದರ್ಶನ, ಬಳಿಕ ಕೃಷಿ ಮಾಹಿತಿ, ಅನಂತರ ಮಾರುಕಟ್ಟೆ ಧಾರಣೆ ಇವನ್ನೆಲ್ಲ ಕೇಳುವಿರಿ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ, ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜುವೆಲ್ಲರ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜುವೆಲ್ಲರ್ಸ್, ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಮೇಲೆ ಆಕರ್ಷಕ ಇನಾಗ್ರಲ್ ಆಫರ್ಗಳನ್ನ ನಿಮ್ಮದಾಗಿಸಿ. ಹಾ, ಈ ರಿಂಗ್ ತುಂಬಾ ಚೆನ್ನಾಗಿದೆ. ನನ್ನ ಹೆಂಡತಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅರೆ ಹೌದು, ನಿಮ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಈ ಡಿಸೈನ್ ಕೂಡ ಹೊಸದು. ಡಿಸೈನ್ ಏನೋ ಚೆನ್ನಾಗಿದೆ, ಆದ್ರೆ ಚಿನ್ನದ ಪ್ಯೂರಿಟಿ ಅದ್ರ ಪ್ರೂಫ್ ಎಲ್ಲಿ ಸಿಗತ್ತೆ? ಜಾಗರೂಕ ಗ್ರಾಹಕರಾಗಿ ಇಂದೇ ಡೌನ್ಲೋಡ್ ಮಾಡಿ BIS ಕೇರ್ ಆಪ್. ಚಿನ್ನ ಖರೀದಿಸುವ ಮುನ್ನ BIS ಕೇರ್ ಆಪ್ ನಲ್ಲಿ HUID ಕೋಡ್ ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಮೊದಲಿಗೆ ಮೂಡಿಗೆರೆಯ ಅಬ್ದುಲ್ ಜಲೀಲ್ ಅವರ ಸಾವಯವ ಕೃಷಿ ಅನುಭವದ ಕುರಿತಾಗಿ ಸಂದರ್ಶನವನ್ನು ಕೇಳೋಣ. ಕೇಳುಗರೇ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಮೂಡಿಗೆರೆಯ ಪಲ್ಗುಣಿ ಗ್ರಾಮದ ಅಬ್ದುಲ್ ಜಲೀಲ್ ಅವರಿದ್ದಾರೆ. ಇವರು ಸ್ವತಃ ದುಡಿಮೆಯನ್ನು ಮಾಡಿಕೊಂಡು ಸಾವಯವ ಕೃಷಿಯನ್ನು ಮಾಡಿಕೊಂಡು ಬೇರೆ ಬೇರೆ ಬೆಳೆಯನ್ನು, ಜೊತೆಗೆ ಹೈನುಗಾರಿಕೆ, ಎರೆಗೊಬ್ಬರ ತಯಾರು ಮಾಡುವಂತಹದ್ದಾಗ್ಬೋದು ಅಥವಾ ವಿವಿಧ ಬೆಳೆಯನ್ನು ಬೆಳೆಯುವಂತಹದ್ದಾಗ್ಬೋದು, ಇವೆಲ್ಲವನ್ನು ಜೊತೆ ಜೊತೆಗೆ ಮಾಡಿಕೊಂಡು ಬಂದಿದ್ದಾರೆ. ಅವರ ಅನುಭವವನ್ನು ಈಗ ಕೇಳೋಣ. ಅಬ್ದುಲ್ ಜಲೀಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ತಾವು ಈ ಸಾವಯವ ಕೃಷಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಏನಿದ್ರ ಒಂದು ಹಿನ್ನೆಲೆ ಏನು, ಪ್ರೇರಣೆ ಏನು? ಸರ್, ಇದು ಭೂಮಿ ನಮ್ದು ಸಂಪೂರ್ಣ ಈಗ ನಾಶ ಆಗ್ತಾ ಇದೆ. 1960 ಹಿಂದೆ ನಮ್ಮಲ್ಲಿ ಸಾವಯವ ಕೃಷಿಯನ್ನೇ ಅವಲಂಬಿಸಿ ಜನ ಬದುಕ್ತಾ ಇದ್ರು. 130 ವರ್ಷ ಮನುಷ್ಯ ಬದುಕ್ತಾ ಇದ್ದ. ಇವತ್ತು ನಮ್ಮ ಆಯಸ್ಸು 40 ಇಳಿದಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗಿರುವಾಗ ಇದು ಪೂರ್ವಿಕರು ಹಾಕಿಕೊಟ್ಟ ದಾರಿಯನ್ನೇ ಮಾಡಬೇಕು ಅಂತ ನನಗೊಂದು ಆಚನೆ ಬಂತು ಸರ್. ನಮ್ಮ ತಾಯಿಯವರು 1 ಎಕರೆಯಲ್ಲಿ ಭತ್ತವನ್ನು ಬೆಳೀತಾ ಇದ್ರು. ಸಟ್ಟಿ ಸಗಣಿ ಗೊಬ್ಬರವನ್ನೇ ಹಾಕಿ ಅದರಲ್ಲಿ ಯಾವುದೇ ಕಾಯಿಲೆ ಕಷ್ಟ ಇಲ್ಲ, ಅವರು ಕೂಡ 102 ಬದುಕಿದ್ರು. ಕೊನೆಗೆ ನಾನು ತುಂಬ ಎಲ್ಲ ಏನೇನೋ ಪ್ರಪಂಚದಲ್ಲಿ ಇರ್ತಕ್ಕಂಥ ವ್ಯವಹಾರಗಳನ್ನ ಮಾಡಿ ಯಾವುದು ಸಕ್ಸಸ್ ಕಾಣದಿದ್ದಾಗ 1 ಎಕರೆ ಚಿಲ್ಲರೆ ನಮ್ಮ ತಾಯಿ ಮೂಲತ್ತು ಬಂದ ಜಮೀನಿತ್ತು, ಇದರಲ್ಲೇ ಯಾಕೆ ಕೃಷಿಯನ್ನು ಅವಲಂಬಿಸಬಾರ್ದು ಅಂತ ಹೇಳಿ ಅದರ ಪಕ್ಕದಲ್ಲಿ ಸ್ವಲ್ಪ ಜಾಗವನ್ನು ನನಗೆ ಸರ್ಕಾರ ಕಡೆಯಿಂದ ಕೊಟ್ಟರು. ಹೀಗೆ 3 ಎಕರೆ 30 ಕ್ವಿಂಟೆಯಲ್ಲಿ ನಾನು ಇವತ್ತು 3/4 ಎಕರೆಯಲ್ಲಿ ಭತ್ತ ಬೆಳೆದಿದ್ದೇನೆ, 3/4 ಎಕರೆಯಲ್ಲಿ ಬಾಳೆ ಇದೆ, 1 ಎಕರೆ ರೋಬಸ್ಟ ಕಾಫಿ ಇದೆ, 1/2 ಎಕರೆ ಅರಬ್ಬಿಕಾ ಇದೆ, 30 ಬಡ್ಡೆ ಏಲಕ್ಕಿ ಇದೆ, 85 ಕಾಳು ಮೆಣಸು ಬಳ್ಳಿಯಲ್ಲಿ ಸುಮಾರು 4.5-5 ಕ್ವಿಂಟಲು ಕಾಳು ಮೆಣಸು ಕಟಾವು ಮಾಡಿದ್ದೇನೆ. ಜೊತೆಗೆ ಒಂದು 10-16 ಜಾತಿಯ ಹಲಸನ್ನು ಹಾಕಿದ್ದೇನೆ, 10 ಜಾತಿ ಬಾಳೆ ಇದೆ. ಕೃಷಿಗೆ ಪೂರಕವಾದ, ಪೂರ್ವಿಕರು ಹೇಳಿದ್ದಾರೆ, ಗೋವು ಇಲ್ಲದವನ ಕೃಷಿ ಮನೆ ಇಲ್ಲದ ಸಂಸಾರದಂತೆ ಅಂತ. 2 ಹಸು 2 ಕರು ಇದೆ ಸರ್. ಜೊತೆಗೆ 6 ಕುರಿಗಳಿದೆ, 15 ಕೋಳಿ ಇದೆ, 1000 ಅಕ್ವೋರಿಯಂ ಫಿಶ್ ಇದೆ. ಇದರ ಎಲ್ಲ ಗೊಬ್ಬರವನ್ನು ಕಲೆಕ್ಟ್ ಮಾಡಿ ನಾವೇ ಗಂಡ ಹೆಂಡತಿ ಬೆಳಗ್ಗೆ 5 ಈ ಭೂಮಿಯನ್ನು ತಾಯಿಯಾಗಿ ನಂಬಿ ಇವತ್ತು ಮಾಡ್ತಾ ಬಂದಿದ್ದೀವಿ. ಭೂಮಿ ಕೂಡ ನಮಗೆ ಸ್ವಂದಿಸಿದೆ, ಆದಾಯ ಕೂಡ ಬಂದಿದೆ. ಸಾಮಾನ್ಯವಾಗಿ ಹೇಳುವಂತಹ ಮಾತು ಅಂತಂದ್ರೆ ಆರ್ಥಿಕ ಬೆಳೆಯನ್ನು ಬೆಳೀರಿ ಅಂತಲೇ ಎಲ್ಲರೂ ಹೇಳುವಂತಹದ್ದು. ಭತ್ತ ಆರ್ಥಿಕವಾಗಿ ಲಾಭದಾಯಕ ಅಲ್ಲ, ಹಾಗಾಗಿ ಭತ್ತವನ್ನು ಬಿಟ್ಟರೂ ಪರವಾಗಿಲ್ಲ, ಭತ್ತವನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಬಹುದು ಅಂತ. ನೀವು ಭತ್ತವನ್ನ ಲಾಭದಾಯಕವಾಗಿ ಹೇಗೆ ಮಾಡ್ತಾ ಇದ್ದೀರಿ? ಇದು ಆಹಾರ ಬೆಳೆ ಆದ್ರಿಂದ ಸರ್. ಇದು ಇವತ್ತು ನಮಗೆ ಭತ್ತ ಅಗತ್ಯನೇ, ಚಿನ್ನ ಇರ್ಬೋದು, ಹಣ ಇರ್ಬೋದು, ಆದ್ರೆ ಅನ್ನ ಅನ್ನಕ್ಕೆ ಸಮಾನ ಅಲ್ಲ ಅಲ್ಲ. ಆದ್ರಿಂದ ಅನ್ನ ಬೇಕೇ ಬೇಕು. ಇವತ್ತು ನೋಡಿ, ನಾವು ಅಕ್ಕಿಯನ್ನ ಬೇರೆ ಕಡೆ ಹೋದಾಗ ಸುಮಾರು 30-40 ರೂಪಾಯಿವರೆಗೂ ಅಕ್ಕಿಯನ್ನು ಕಾಣ್ತೀವಿ. ಇವತ್ತು ಮನೆಯಲ್ಲಿ ಸ್ವಲ್ಪ ಅಕ್ಕಿ ಇಟ್ಕೊಂಡ್ರೆ ನಾವು ಏನಿಲ್ಲದ್ರೆ ಉಪ್ಪು ಹಾಕಿ ಆದರೂ ಗಂಜಿ ಮಾಡಿ ತಿನ್ಬೋದು. ಇದಕ್ಕೆ ಆಹಾರ ಬೆಳೆಯನ್ನು ಖಂಡಿತ ಯಾರು ಬಿಡಬಾರದು. ಭತ್ತ ಒಂದು ಆಹಾರ ಬೆಳೆ. ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಸ್ಕೃತಿ ಉಳ್ಳ ಜನ ಇವತ್ತೆಲ್ಲ ಗದ್ದೆಯನ್ನು ಬಿಟ್ಟು ಸೈಟು ಅಥವಾ ಮನೆಗಳನ್ನ ಮಾಡ್ತಾ ಇರೋದು ಬಹಳ ಸೂಚನೀಯ ಸರ್. ಇದನ್ನು ಖಂಡಿತ ನಮ್ಮ ರೈತರು ಮನವರಿಕೆ ಮಾಡಿಕೊಂಡು ಭತ್ತ ಅಲ್ಪ ಸ್ವಲ್ಪ ಅವಕಾಶ ಸಿಕ್ಕದಲ್ಲಿ, ಈಗ ಬೈಹುಲ್ಲು 1 ಸೊಂಡಿಗೆ ಮಂಗಳೂರು ತಾಲೂಕು ಮಂಗಳೂರು ಜಿಲ್ಲೆಯಲ್ಲಿ 15 ರೂಪಾಯಿವರೆಗೂ ಹೋಗಿದೆ. ಅಲ್ಲಿ ಘಟ್ಟದ ಮೇಲೆ ಕೂಡ ಇವತ್ತು 10 ರೂಪಾಯಿವರೆಗೆ ಇದೆ. ಜಾನುವಾರಿಗೆ ಅಗತ್ಯ ಆಹಾರ ಅದು ಕೂಡ ನಾವು ಯೋಚನೆಯಲ್ಲಿ ಇಟ್ಕೊಳ್ಬೇಕು. ಹಣದ ಹಿಂದೆ ಹೋಗೋದು ಮನುಷ್ಯ, ರೈತನ ಒಳ್ಳೆತನ ಅಲ್ಲ ಸರ್. ಈಗ ಭತ್ತದ ಬೆಳೆಯಲ್ಲಿ ನೀವು ಯಾವ ಯಾವ ಒಂದು ಬೇಸಾಯ ಕ್ರಮ ಅನುಸರಿಸ್ತಾ ಇದ್ರಿ? ಹೆಚ್ಚು ಖರ್ಚು ಮಾಡದ ಹಾಗೆ, ಹೆಚ್ಚು ಕೂಲಿ ಆಳುಗಳ ಅವಲಂಬನೆ ಇಲ್ಲದ ಹಾಗೆ ಹೇಗೆ ಮಾಡ್ತಾ? ನಾವು ಈಗ ಸಾವಯವಾದ್ದರಿಂದ ಸರ್ ಬೇಸಿಗೆಯಲ್ಲಿ ಗದ್ದೆ ಕಂಪ್ಲೀಟ್ ಬೇಲಿ ಮಾಡಿದ್ದೇವೆ. ಆ ಬೇಸಿಗೆಯಲ್ಲಿ ನಾವು ತೊಡಗುಣಿ ಅಥವಾ ಹಾಲುಸುಂಡೆ ಅಂತ ಬಿತ್ತನೆ ಮಾಡಿದ್ರೆ ಅದು ಸ್ವಲ್ಪ ಆದಾಯ ಬಂದರೂ ಕೂಡ ಆ ಭೂಮಿ ಸಂಪೂರ್ಣ ಫಲವತ್ತತೆ ಆಗ್ತದೆ. ನಂತರ ಮಳೆ ಹಿಡುವಾಗ ಆದರೆ ಬಿತ್ತನೆ ಹಾಕಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಅದು ರಾಸಾಯನಿಕ ಕೇಳೋದಿಲ್ಲ. ನಾವು ಏನು ಭೂಮಿಗೆ ಮಾಡದೇ ಇದ್ದಾಗ ರಾಸಾಯನಿಕ ಕೇಳ್ತದೆ, ರಾಸಾಯನಿಕ ಹಾಕೋದ್ರಿಂದ ಸಂಪೂರ್ಣ ಸುಟ್ಟು ಹೋಗ್ತದೆ. ಇವತ್ತು ಎಲ್ಲ ಭೂಮಿಗಳು ಕೂಡ ಹಾಳಾಗಿ ಹೋಗಿದೆ. ಮಣ್ಣು ಟೆಸ್ಟ್ ಮಾಡಿದಾಗ ಅದರಲ್ಲಿ ಕಂಪ್ಲೀಟ್ ಏನು ಸತ್ವನೇ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದ್ದರಿಂದ ಪಶು ಸಂಪತ್ತು ನಮ್ಮಲ್ಲಿ ಪಶು ಒಂದು ಎರಡು ಸಾಕಿದರೆ ನಾವು ನಿಜವಾಗಿ ಎರೆಗೊಬ್ಬರ ಮಾಡಿದ್ದೇ ಆದರೆ ನಾಲ್ಕೈದು ಎಕರೆಯನ್ನು ಗಂಡ ಹೆಂಡತಿ ಮಾಡಲಿಕ್ಕೆ ಸಾಧ್ಯತೆ ಉಂಟು ಸರ್. ಶ್ರೀ ಪದ್ಧತಿಯನ್ನು ಕೂಡ ನೀವು ಅನುಸರಿಸ್ತಾ? ಸ್ವಲ್ಪ ಮಾಡಿದ್ದೆ ಸರ್. ಇದರ ಒಂದು ಏನು ಒಂದು ಒಳ್ಳೆ ಗುಣಗಳು? ಒಳ್ಳೆ ಗುಣ ಅಂದರೆ ನೀರು ಹೆಚ್ಚು ಬೇಡ ಸರ್ ಅದಕ್ಕೆ. ಆಮೇಲೆ ಒಂದು ಕೆ ಜಿ ಭತ್ತದಲ್ಲಿ ಸುಮಾರು 50-60 ಕೆಜಿ ಭತ್ತವನ್ನು ಪಡಿಬೋದು. ಅಲ್ಲಿಗೆ ನೀವು ಅಂದಾಜು ಮಾಡಿ ಒಂದು ಕ್ವಿಂಟಾಲ್ನಲ್ಲಿ 50 ಕ್ವಿಂಟಾಲ್ವರೆಗೂ ಭತ್ತ ಬೆಳೀಲಿಕ್ಕೆ ಅವಕಾಶ ಉಂಟು. ಆದರೆ ನಾವು ರೈತರು ಕೈಗಟ್ಟಿ ಕೂತರೆ ಯಾವುದು ಕೂಡ ಆಗೋದಿಲ್ಲ. ನಾವು ರೈತರು ಸ್ವಾವಲಂಬಿಗಳಾಗಬೇಕು, ಇನ್ನೊಬ್ಬರಿಗೆ ಕೈ ಚಾಚಬಾರ್ದು, ಅನ್ನದಾತರಾಗಬೇಕು ಅಂತಾದರೆ ನಿಮಗೆ ಖಂಡಿತ ಯಶಸ್ಸು ಇದೆ ಸರ್ ಕೃಷಿಯಲ್ಲಿ. ಈಗ ಶ್ರೀ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆದ ನಂತರ ಎರಡೇ ಬೆಳೆಯಾಗಿ ಬೇರೆ ಏನಾದರೂ ಬೆಳಿತೀರಾ? ಖಂಡಿತ ಬೆಳಿಬೋದು ಸರ್. ಭತ್ತನೆ ನೀರಿದ್ದಲ್ಲಿ ಎರಡು ಬೆಳೆ ಭತ್ತನೆ ಮಾಡ್ಬೋದು, ಅಥವಾ ಭತ್ತ ಇಲ್ಲ ಅಂತಾದರೆ ಬೇರೆ ಬೆಳೆಗಳನ್ನ ಕಾಳು ಕಡ್ಡಿ ಅಥವಾ ಇತರೆ ಬೆಳೆಗಳನ್ನು ಕೂಡ ಬೇಸಿಗೆಯಲ್ಲಿ ಧಾರಾಳವಾಗಿ ಬೆಳಿಬೋದು ಸರ್. ಹೇಳಿ, ಈಗ ಭತ್ತದ ಕಟಾವಾದ ನಂತರ ಏನು ಬೆಳೆಯನ್ನು ಬೆಳಿತೀರಿ? ಭತ್ತದ ಕಟಾವನಾದ ಆದ ನಂತರ ಭಾಳ ಜನ ರೈತರು ಗದ್ದೆಯನ್ನು ಹಾಳು ಬಿಡ್ತಾರೆ ಸರ್, ಅದು ಖಂಡಿತ ತಪ್ಪು. ಸ್ವಲ್ಪ ಅಲ್ಪ ತೇವಾಂಶ ಇದ್ರೂ ಕೂಡ ಬರ್ತಕ್ಕಂಥ ಬೆಂಗಳೂರವರೆ ತೊಡಗುಣಿ ಅಥವಾ ನೀರೇ ಇಲ್ಲದೆ ಬರ್ತಕ್ಕಂಥ ಕೆಲವು ಕಾಳು ಕಡ್ಡಿಗಳಿದೆ, ಅದು ಬೇಲಿ ಒಂದು ಇದ್ದುಬಿಟ್ರೆ ಅದನ್ನ ಒಮ್ಮೆ ಉಳುಮೆ ಮಾಡಿ ಹಾಕಿದರೆ ಅದು ಫಲ ಕೀಳೋದು ಬಿಟ್ಟರೆ ಏನು ಕೆಲಸ ಅದು ಕೇಳೋದಿಲ್ಲ ಅದು. ಮತ್ತು ಎರಡನೇ ನಿಮಗೆ ಭತ್ತಕ್ಕೆ ಫಲವತ್ತಾಗಿ ಭೂಮಿ ಪರಿವರ್ತನೆ ಆಗ್ತದೆ, ಎರೆಹುಳುಗಳು ಅದರಲ್ಲಿ ಉತ್ಪತ್ತಿ ಆಗ್ತದೆ. ಈಗ ನಾವು ಪೆಸ್ಟಿಸೈಡ್ ಹೊಡೆಯಿಂದ ಎರೆಹುಳುಗಳೇ ನಮ್ಮಲ್ಲಿ ನಾಶ ಆಗ್ತಾ ಇದೆ, ಇದು ಭಾಳ ಶೋಚನೀಯ ಸರ್. ಆಮೇಲೆ ಈಗ ಎರೆಗೊಬ್ಬರವನ್ನು ಕೂಡ ನೀವು ತಯಾರು ಮಾಡ್ತೀರಿ ಅಂತ ಹೇಳಿರಿ, ಇದರ ಬಗ್ಗೆ? ಹೌದು ಸರ್, ಈಗ ನಾನು 4 ತೊಟ್ಟಿ ಮಾಡಿದ್ದೇನೆ ಸರ್. ಒಂದು 16 ಅಡಿ ಅಗಲ, 20 ಅಡಿ ಉದ್ದದಲ್ಲಿ 4 ತೊಟ್ಟಿಯನ್ನು ಮಾಡಿ ಇದೇ 2 ಹಸುಗಳು ಇದನ್ನು ಹಾಕಿ ತ್ಯಾಜ್ಯ ವಸ್ತುಗಳು ಏನು ಬೇಕಾದರೂ ಹಾಕ್ಬೋದು ಸರ್. ಅದಕ್ಕೆ ಪ್ಲಾಸ್ಟಿಕ್ಕು, ಕಬ್ಬಿಣ, ಗಾಜು ಇದೊಂದು 2-3 ಪದಾರ್ಥ ಬಿಟ್ಟು ಏನೇ ಹಾಕಿ ಸಗಣಿ ನೀರು ಹಾಕಿಬಿಟ್ಟು ಮೇಲ್ಗಡೆಗೆ ಸ್ವಲ್ಪ 60% ತೇವಾಂಶವನ್ನು ಕಾಪಾಡಿದರೆ ಆ ಹುಳುಗಳು 40-50 ದಿವಸಕ್ಕೆ ಪೌಡ್ರು ಟೀ ಪುಡಿ ಅಂತ ಗೊಬ್ಬರವನ್ನು ನಮಗೆ ಕೊಡ್ತವೆ. ಆ ಹುಳುಗಳ ಬಗ್ಗೆ ಒಂದು ಡೇನೇ ಬೇಕು ಸರ್ ಹೇಳಬೇಕಾದ್ರೆ, ಅಷ್ಟು ಉಪಕಾರಿ ಹುಳುಗಳು. ಹುಳು ಕೂಡ ನಾನು ಮಾರಾಟ ಮಾಡ್ತೀನಿ, 250 ರೂಪಾಯಿ ಕೆ ಜಿ ಹುಳು ಹೋಗ್ತದೆ ಸರ್. 1 ಕೆಜಿಯಲ್ಲಿ 106 ಕೆಜಿ ಹುಳುನ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಈಗ ಎರೆ ಗೊಬ್ಬರ ತಯಾರಿ ಮಾಡಲಿಕ್ಕೆ ಬೇಕಾಗಿರುವಂತಹ ಈ ಕೃಷಿ ತ್ಯಾಜ್ಯಗಳು ಏನೇನು ಬಳಕೆ ಮಾಡ್ತೀರಿ? ಕಾಫಿ ಸಿಪ್ಪೆಯನ್ನು ಕೂಡ, ಕಾಫಿ ಸಿಪ್ಪೆ ಪ್ರತಿಯೊಂದು ಏನು ಕೂಡ ಹಾಕ್ಬೋದು ಸರ್. ಅದಕ್ಕೆ ಕಡ್ಡಿ ದೊಡ್ಡ ಮರಗಳು ಬಿಟ್ಟು ಏನು ಹಾಕಿದ್ರು ಕೂಡ ಅದು ತಿಂತದೆ. ಈ ಪ್ಲಾಸ್ಟಿಕ್ಕು, ಗಾಜು, ಕಬ್ಬಿಣ ಇದೊಂದು 3 ವಸ್ತುಗಳನ್ನ ಅವಾಯ್ಡ್ ಮಾಡಬೇಕು. ಮತ್ತು ತೇವಾಂಶನ ಕಾಪಾಡಬೇಕು. ಬಿಸಿಲು ನೇರವಾಗಿ ಸೂರ್ಯನ ಕಿರಣಗಳು ಅದಕ್ಕೆ ಬಿದ್ದಾಗ ಹುಳುಗಳು ಸಾಯ ಸಾಧ್ಯತೆ ಉಂಟು. ಮಳೆ ಹೆಚ್ಚಾದಾಗ ಕೂಡ ಅದಕ್ಕೆ ಸ್ವಲ್ಪ ಪ್ರೊಡಕ್ಷನ್ ಕೊಡಬೇಕಾಗ್ತದೆ. ಇವತ್ತು ಎರೆಗೊಬ್ಬರ ಬೆಂಗಳೂರಿನಲ್ಲಿ 25 ರೂಪಾಯಿ ಕೆ ಜಿ ಇದೆ ಸರ್, ನಮ್ಮಲ್ಲೇ 10 ರೂಪಾಯಿಗೆ ಕೆ ಜಿ ಹೋಗ್ತದೆ. ಅಥವಾ ನಮ್ಮ ಭೂಮಿಗೂ ಉಪಯೋಗಿಸ್ಬೋದು. ನಾನಾ ಥರದ ಅವಕಾಶಗಳು ಇದೆ ಸರ್. ಬಹುಶಃ ನಿಮ್ಮ ಈ ಮೂಡಿಗೆರೆ ಸುತ್ತಮುತ್ತ ಇದು ಮಲೆನಾಡು ಪ್ರದೇಶ, ಆದ್ದರಿಂದ ಕಾಫಿ, ಏಲಕ್ಕಿ ಇಂಥದ್ದನ್ನು ಕೂಡ ಬೆಳೀತಾರೆ? ಖಂಡಿತ ಖಂಡಿತ. ಇದ್ರ ಬಗ್ಗೆ ಕಾಫಿ ಕೂಡ ನೋಡಿ ಸರ್, ಇದು ಆರ್ಗ್ಯಾನಿಕಲ್ಲಿ ಕಾಫಿ ಆಗೋದಿಲ್ಲ ಅಂತ ಕೆಲವರಿಗೆ ಮನಸ್ಸಲ್ಲಿ ಇದೆ. ಒಂದು 2-3 ವರ್ಷ ಸ್ವಲ್ಪ ಬೆಳೆ ಕುಂಠಿತ ಆಗ್ಬೋದು, ಯಾಕೆ ಆ ಮಗಟ್ಟಕ್ಕೆ ಬರಲಿಕ್ಕೆ ಅದು ಬಂದ ಮೇಲೆ ಅದರಲ್ಲೂ ಕೂಡ 20-25 ಮೂಟೆ ಎಕರೆ ಕುಯ್ಬೋದು. ಮತ್ತು ಗಿಡಗಳು ಫಲವತ್ತಾಗಿರ್ತವೆ ಯಾವಾಗಲೂ ಕೂಡ. ಇದೇ ಕೊಟ್ಟಿಗೆ ಗೊಬ್ಬರನ ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರನ ಮಿಕ್ಸ್ ಮಾಡಿ ವರ್ಷಕ್ಕೆ ಒಮ್ಮೆ ಕೊಟ್ಟರೆ ಸಾಕು ಸರ್. ಜೀವಾಮೃತ ಅಂತ ಮಾಡ್ತೀವಿ ನಾವು. ಇದು ಕೂಡ ಜೀವಾಮೃತ ಅಂದ್ರೆ ಇದು ಕೂಡ ಯಾರು ವಿಜ್ಞಾನಿಗಳು, ವಿಜ್ಞಾನನೇ ಇರಲಿಲ್ಲ ಸರ್. 800 ವರ್ಷದ ಹಿಂದೆ ರೈತ ಒಬ್ಬ ಕಂಡುಹಿಡಿದಿದ್ದು 10 ಲೀಟ್ರ್ ಗೋಮೂತ್ರ, 10 ಕೆಜಿ ಸಗಣಿ, 2 ಕೆಜಿ ಕಡಲೆ ಹಿಂಡು, 2 ಕೆಜಿ ಬೆಲ್ಲವನ್ನು ಹಾಕಿಬಿಟ್ಟು ಅದು ಬಲಭಾಗಕ್ಕೆ ತಿರುಗಿಸುವುದು. ಇದೊಂದು ಬಹಳ ಮುಖ್ಯವಾದ ಅಂಶ, ಯಾಕಂದ್ರೆ ಎಡಭಾಗಕ್ಕೆ ತಿರುಗಿಸಿದಾಗ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಂತ ತಯಾರಾಗ್ತವೆ. ಅದರಿಂದ ಬಲಭಾಗಕ್ಕೆ ತಿರುಗಿಸಿ 5-6 ದಿವಸಕ್ಕೆ ಒಂದು ಪರಿಮಳ ಬರ್ತದೆ, ಅದರಲ್ಲಿ ಒಂದು ಸೆಂಟ್ ಟೈಪ್. ಅದನ್ನು 2-2 ಲೀಟ್ರ್ ಪ್ರತಿಯೊಂದು ಅಡಿಕೆ, ತೆಂಗು, ಬಾಳೆ, ಏಲಕ್ಕಿ, ಕಾಫಿ ಯಾವುದಕ್ಕೂ ಕೂಡ ಯಾವ ಏರಿಯಾದಲ್ಲೂ ಬಳಸ್ಬೋದು. ತುಂಬಾ ಫಲವತ್ತಾಗಿ ಗಿಡಗಳು ಬರ್ತದೆ. ಪಾಳೆಕಾರು ವಿಧಾನ ಅಂತ. ಇದಕ್ಕೆ ಗೋಮೂತ್ರ ಬಹಳ ಮಹತ್ವ ಸರ್. ಗೋಮೂತ್ರನ ನಾವು ಹಿಡಿದೇ ಇದ್ರೆ ಅದು ರೈತರು ಮಾಡ್ಲಿಕ್ಕೆ ಆಗೋದಿಲ್ಲ. ಸಣ್ಣ 2 ಮೊಟ್ಟೆ ಸಿಮೆಂಟ್ ಅಲ್ಲಿ ಒಂದು ತೊಟ್ಟಿ ಮಾಡಿದ್ರೆ ದಿನ 5-10 ಲೀಟ್ರ್ ಗೋಮೂತ್ರ ಒಂದು ಹಸುವಿನಿಂದ ಸಿಗ್ತದೆ. ಎಲ್ಲ ಅವಕಾಶಗಳಿದೆ. ಈಗ ಈ ಹಸುವಿನಿಂದ ಪಡೆಯುವಂತಹ ಗಂಜಲ ಆಗ್ಬೋದು, ಅಥವಾ ಒಂದು ಹಟ್ಟಿ ಗೊಬ್ಬರ ಆಗ್ಬೋದು, ಅಥವಾ ಈ ಎರೆಗೊಬ್ಬರ ಮಾಡುವಂತಹದ್ದಾಗ್ಬೋದು, ಇದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ಬೇರೆ ಏನು ಮಾಡ್ತೀರಿ ನೀವು? ಅಲ್ಲ, ಈ ಮಲ್ಚಿಂಗ್ ಅಂತ ಮಾಡ್ತೀವಿ ಸರ್. ಈ ಬಿದ್ದ ಎಲೆಗಳನ್ನೆಲ್ಲ ಆ ಬಡ್ಡೆಗೆ ಹಾಕಿಬಿಟ್ಟು ಸ್ವಲ್ಪ ತೆಳುವಾಗಿ ಮಣ್ಣು ಕೊಟ್ಟು ಈ ಜೀವಾಮೃತನ ಅದಕ್ಕೆ 1 ಲೀಟ್ರ್ ತೇವಾಂಶ ಇರುವಾಗ ಕೊಟ್ಟರೆ ಅದು ಕಂಪ್ಲೀಟ್ ಮೆಣಸಿನ ಬಳ್ಳಿಗಳು ಕೂಡ ಸಾಯೋದಿಲ್ಲ. ಮತ್ತೆ ಅದು ಇವತ್ತು ಕಪ್ಪು ಬಂಗಾರ ಅಂತಕ್ಕಂಥದ್ದು 600 ರೂಪಾಯಿ ಕಿಲೋಗೆ ಹೋಗಿದೆ. ಅದು ಕೂಡ ಇಲ್ಲಿ ದಕ್ಷಿಣ ಕನ್ನಡದ ಕುಲ 5-10 ಬಳ್ಳಿಯಿಂದ ಮನೆ ಹತ್ರ ಬೆಳಿಬಹುದು. ಹಾಳ್ವಾಣ ಅಂತಕ್ಕಂಥ ಒಂದು ಮರದಲ್ಲಿ ಹಾಕ್ಬಿಟ್ಟು ಹೆಚ್ಚು ಕಮ್ಮಿ ನಿರ್ಮೂಲನ ಆಗಿದೆ. ಅದು ಹಾಳ್ವಾಣದಲ್ಲಿ ಬಹಳ ಶಕ್ತಿ ಇದೆ ಸರ್. ಹಾಳ್ವಾಣಕ್ಕೂ ಮೆಣಸಿಗೂ ಬಹಳ ಸಂಬಂಧ ಇದೆ. ಅದೇ ರೀತಿ ಹಲಸಿನ ಸೊಪ್ಪಿಗೂ ಎರೆಹುಳಿಗಳಿಗೂ ಬಹಳ ಸಂಬಂಧ ಇದೆ. ಎರೆಹುಳುಗಳ ಕಡ 160-170 ದಿನಕ್ಕೆ ಸಾಯುವಂತ ತಳಿ ಸರ್. ಅದು ಅದು ಸತ್ತಾಗ ಮನೋ ಕುಲಕ್ಕಾಗಿ 250-300 ಮೊಟ್ಟೆಗಳನ್ನ ಭೂಮಿ ಮೇಲೆ ಬಿಟ್ಟು ಹೋಗ್ತೇವೆ. ಇವತ್ತು ದುರಾದೃಷ್ಟ ಅಂದರೆ ನಾವು ಪೆಸ್ಟಿಸೈಡ್ ಹೊಡೆಯೋದ್ರಿಂದ ಎಲ್ಲ ನಾಶ ಆಗಿ ಹುಳುಗಳೇ ಇಲ್ಲದ ಹಾಗಾಗಿ ಇವತ್ತು ಹುಳುಗಳನ್ನು ವ್ಯಾಪಾರ ನಡೀತಾ ಇದೆ. ಯಾವಾಗಲೂ ನಾವು ಭಾರತೀಯ ಸಂಸ್ಕೃತಿಗಳಲ್ಲಿ ಎರೆಹುಳನ್ನು ಮಾರಾಟ ಮಾಡಿರಲಿಲ್ಲ, ಎಲ್ಲ ಭೂಮಿಯಲ್ಲಿ ಇತ್ತು. ಇವತ್ತು 250 ರೂಪಾಯಿ ಕೆಜಿ ಒಂದು ಭಾಗದಿಂದ ಒಂದು ಭಾಗಕ್ಕೆ ಹುಳುಗಳು ವ್ಯಾಪಾರ ಆಗ್ತಾ ಇದೆ ಸರ್. ಆಮೇಲೆ ಈಗ ರೈತರ ಮಟ್ಟದಲ್ಲಿ ಇಂಥ ಒಂದು ಮೌಲ್ಯವರ್ಧನೆ ಏನಾದ್ರು ಮಾಡ್ತಾ ಇದ್ರಾ ನೀವು? ಅಲ್ಲ, ಇದು ನಾವು ಬೆಳೆದ ಬೆಳೆಯನ್ನು ನಾನೇ ಈಗ ಮಾರಾಟ ಮಾಡ್ತೀನಿ ಸರ್. ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಒಳ್ಳೆತನವನ್ನು ಇಟ್ಕೊಂಡು ಒಳ್ಳೆ ಪ್ರಾಡಕ್ಟನ್ನು ಕೊಟ್ಟಾಗ ಈ ರಾಸಾಯನಿಕ ಬಳಸಿ ನಾವು ಆರ್ಗ್ಯಾನಿಕ್ ಅಂತ ಕೊಟ್ಟಿದ್ರಿಂದ ಅದು ಮೋಸ ಮಾಡಿದಾಗ ಆಗ್ತದೆ. ನಾವು ಆತ್ಮಸಾಕ್ಷಿಯಾಗಿ ಕೊಟ್ಟಾಗ ಇವತ್ತು ನಮ್ಮದು ಅಕ್ಕಿ ಎಲ್ಲ 50 ರೂಪಾಯಿಗೆ ಕೆಲವು ಅಧಿಕಾರಿಗಳು ಬಂದು ಡೆಲ್ಲಿವರೆಗೂ ಕೂಡ ಹೋಗಿದೆ ಸರ್. ಇದರಲ್ಲಿ ಲಾಭ ತುಂಬ ಇದೆ. ಬಟ್ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೆ ಪೂರ್ವಿಕರು ಒಂದು ಮಾತನ್ನು ಹೇಳಿದ್ದಾರೆ, ಒಬ್ಬ ಮನುಷ್ಯನಿಗೆ 3 ಜನ ತಾಯಿ ಎಂದಿರು ಅಂತ. ಒಂದು ಜನ್ಮ ಕೊಟ್ಟ ತಾಯಿ, ಒಂದು ಭೂಮಿ ಕೊಡ ತಾಯಿ, ಗೋವು ಮಾತೆಯನ್ನು ತಾಯಿ ಅಂತ ಪೂರ್ವಿಕರು ಹೇಳಿದ್ದಾರೆ. ಈ 3ನ್ನು ಪೂಜಿಸಿದವರು ಎಂದೂ ಕೂಡ ಹಾಳಾಗಿಲ್ಲ ಸರ್, ಹಾಳಾಗೋದೂ ಇಲ್ಲ. ಇದು ಬಹಳ ಮಹತ್ವದ ವಿಚಾರ. ಬಹುಶಃ ಈ ಗೋ ತಳಿಗಳ ಬಗ್ಗೆ ಮಾತನಾಡಬೇಕಿದ್ರೆ ದೇಶಿ ತಳಿಗಳ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕು. ನೀವು ಅಂತ ಒಂದು ದೇಶಿ ತಳಿಯನ್ನು ಕೂಡ ಸಾಕ್ತಾ? ದೇಶಿ ತಳಿ ಒಂದಿದೆ ಸರ್ ನಮ್ಮಲ್ಲಿ, ದೇಶಿ ತಳಿಗಳು, ಅದು ಮಲ್ನಾಡ್ ಗಿಡ್ಡ ಅಂತ. ಅದರಲ್ಲಿ ಹಾಲು ಮಾತ್ರ ಕಡಿಮೆ, ಅದು ಸಗಣಿ ಗೋಮೂತ್ರದಲ್ಲಿ ಬಹಳ ಶಕ್ತಿ ಇದೆ. ಸ್ವಲ್ಪ ತುಡುಗು ಜಾತಿ ಅದು, ಬೇಲಿ ಹಾರುವಂಥದ್ದು ಇದೆಲ್ಲ ಇದೆ. ಅದಕ್ಕೆ ಭಾಳ ರೈತರು ಏನಾಗಿದೆ ಅಂದರೆ ಮಿಶ್ರ ತಳಿ. ಈಗ ಇದರಲ್ಲಿ 10-16 ಜಾತಿ ತಳಿಗಳು ಬಂದಿದೆ ಸರ್. ಇವತ್ತು ನೋಡಿ ಮಲ್ನಾಡು ಗಿಡ್ಡ ದಟ್ ಈಸ್ ಸಪ್ರೇಟು. ಆದರೆ ಇವತ್ತು ಜೆರ್ಸಿಯೂ ಅಲ್ಲ, HF ಅಲ್ಲ, ಆ ಥರದ ಗಿಡ್ಡ ತಳಿಗಳು ಕೂಡ ಬಂದಿದ್ದಾವೆ. 5 ಲೀಟ್ರ್ 6 ಲೀಟ್ರ್ ಕೊಡ್ತಿದ್ವಿ ಬರೀ ಹಸಿರು ಹುಲ್ಲಲ್ಲಿ. ಸಾಹಿವಾಲ್ ಅಂತ ತಳಿಗಳನ್ನು ಕೂಡ ಇದೆ ಸರ್, ಇದೆ. ಅದು ಖಂಡಿತ ನಮ್ಮ ಪುತ್ತೂರು ಭಾಗದಲ್ಲೆಲ್ಲ ಹಸುಗಳು ಸಿಗ್ತದೆ. ಮುಂಡಾಜೆ ಭಾಗದಲ್ಲೂ ಕೂಡ ಈ ಭಾಗದಿಂದ ಆ ಘಟ್ಟದ ಮೇಲೆ ಭಾಳ ಹಸುಗಳು ಹೋಗ್ತಾ ಇದೆ. ಈಗ ಹಸುವನ್ನು ಕೂಡ ಗೋವು ಇಲ್ಲದವನ ಕೃಷಿ ಮನೆ ಇಲ್ಲದ ಸಂಸಾರದಂತೆ ಅಂತ ಪೂರ್ವಿಕರು ಹೇಳಿದ್ರು. ಈಗ ನಾವು ಹಸಿರು ಹುಲ್ಲನ್ನು ಸ್ವಲ್ಪ ಬೆಳ್ಕೊಂಡು ಅಜೋಲಾ ಅಂತ ಒಂದು ವಸ್ತು ಇದೆ ಸರ್, ಬಹಳ ಜನ ರೈತರಿಗೆ ಗೊತ್ತೇ ಇಲ್ಲ. ಅದು ಪಾಚಿ ಜಾತಿಗೆ ಸೇರಿದ ಸಸ್ಯ. ಅದನ್ನು ಒಂದು 3-6 ಅಡಿ ಪ್ಲಾಸ್ಟಿಕ್ ಸೀಟಲ್ಲಿ ಬೆಳೆದ್ರೆ ಒಂದು ಹಸುವನ್ನು ಕಂಪ್ಲೀಟ್ ಮೇಂಟೈನ್ ಮಾಡ್ಬೋದು ಸರ್. ಹಿಂಡಿಯನ್ನು ಕಡಿಮೆ ಮಾಡಿ ಹಸಿರುಲ್ಲು ಮತ್ತು ಇದನ್ನು ಕೊಟ್ಟಾಗ ಹಾಲಿನಲ್ಲಿ ಉತ್ಪತ್ತಿ ಜಾಸ್ತಿ ಆಗ್ತದೆ. ನೀವು ಹಿಂಡಿ ಕೊಟ್ಟೆ ಹಾಲು ಕರೆದ್ರೆ ಏನು ಗುಡ್ಡಕ್ಕೆ ಮಣ್ಣು ಹೊತ್ತಾಗ ಆಗ್ತದೆ. 40 ರೂಪಾಯಿ ಹಿಂಡಿ ಆಗಿದೆ ಕಡಲೆ ಹಿಂಡಿ. ಮತ್ತು ಹಾಲಿಗೆ ಅದಕ್ಕೂ ಬೇಡ ಕೈ ಸುಟ್ಕೊಳ್ಳೋದಂತ ಭಾಳ ಜನ ಹೈನುಗಾರಿಕೆನ ಕೈ ಹೀಗಾಗಬಾರ್ದು. ಸ್ವಲ್ಪ ತಾಂತ್ರಿಕತೆಯನ್ನು ಕೃಷಿಯಲ್ಲಿ ಅಳವಡಿಸಬೇಕು. ಕಂಪ್ಯೂಟರ್ ಟೈಪ್ ಕೃಷಿ ಕಡೆ ಹೋಗಿದೆ, ಆದರೆ ರೈತರು ಇವತ್ತು ಭಾಳ ಹಿಂದಿದ್ದಾರೆ ಸರ್. ಅದೊಂದು ಸೂಚನೆ. ಇದನ್ನೆಲ್ಲ ಒಬ್ಬರಿಂದ ಒಬ್ಬರು ನೋಡಿ ಅಳವಾಡಬೇಕು. ಅದರಿಂದ ನನ್ನ ಅನುಭವನ ಇವತ್ತು ರೈತರ ಮುಂದೆ ಹಚ್ಚಿಕೊಳ್ಬೇಕಂತ ಮಂಗಳೂರು ಆಕಾಶವಾಣಿ ಮೂಲಕ ನಾನೊಂದು ಬಹಳ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ರಿ. ಜಲೀಲ್ ಅವರೇ, ಈಗ ಕೀಟ ಮತ್ತು ರೋಗಗಳು ಬಂದರೆ ಏನು ಮಾಡ್ತೀರಿ ಸಾವಯವ ಕೃಷಿಯಲ್ಲಿ? ಸಾವಯವ ಕೃಷಿಯಲ್ಲಿ ಭಾಳ ಈಸಿ ಸರ್. ನಾಟಿ ಗೋಮೂತ್ರ 1 ಲೀಟ್ರು, ಹುಳಿ ಮಜ್ಜಿಗೆಯಲ್ಲಿ ಭಾಳ ಶಕ್ತಿ ಇದೆ. 2 ದಿವಸ ಅಥವಾ 3 ದಿವಸ ಇಟ್ಟು ಹುಳಿ ಮಜ್ಜಿಗೆಯನ್ನು 1 ಲೀಟ್ರ್ ಗೋಮೂತ್ರ ನಾಟಿ ಗೋಮೂತ್ರಕ್ಕೆ 20 ಲೀಟ್ರ್ ನೀರು ಹಾಕಿ ಸಿಂಪರಣೆ ಮಾಡಿ ಎಂಥ ಹುಳುಗಳು ಕೂಡ ಬಿದ್ದು ಹೋಗ್ತದೆ. ಬಟ್ ಇವತ್ತು ಜನ ಮಾಡ್ತಾ ಇಲ್ಲ. ಈಗ ವಿಜ್ಞಾನಿಗಳು ಇದ್ರ ಬಗ್ಗೆ ಅಷ್ಟು ಇದಿಲ್ಲ, ಕಳಕಳಿ ಇಲ್ಲ. ಏನಾಗಿದ್ದೀನಿ, ಪೆಸ್ಟಿಸೈಡ್ ಬರೆದ್ರೂ ಕೊಟ್ಟರು. ಈಚೆಗೆ ಒಂದು ಭತ್ತಕ್ಕೆ ಒಂದು ಯಾವುದೋ ಒಂದು ವಿಷಕಾರಿ ಬಂತು ಸರ್. ಅದು ಕಳೆ ಬರೋದಿಲ್ಲ ಅಂತ ನಮ್ಮ ಭಾಗದಲ್ಲೆಲ್ಲ ಹೊಡೆದ್ರು. ಕಂಪ್ಲೀಟ್ ಭೂಮಿ ಕಾಂಕ್ರೀಟ್ ಹಾಕಿದಾಗ ಆಗ್ತದೆ, ಒಂದೇ ಒಂದು ಹುಲ್ಲು ಹುಟ್ಟೋದಿಲ್ಲ. ಆ ಬೆಳೆಯನ್ನು ತಿಂದು ಮನುಷ್ಯ ಏನಾಗ್ಬೋದು ಸರ್? ಇವತ್ತು ನೀವು ಮಂಗಳೂರಿನಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳನ್ನ ನೋಡಿರ್ಬೋದು, ಫುಲ್ಲು ಮಲಗಿದ್ದಾರೆ ಜನ. ಆರ್ಗ್ಯಾನಿಕ್ ಬಗ್ಗೆ ಎಷ್ಟು ನಮ್ಮಲ್ಲಿ ಇದೆ ಸರಿ. ಈಗ ತರಕಾರಿಯನ್ನು ಕೂಡ ನೀವು ಬೆಳೀತೀರಾ? ಹೇಗೆ? ಖಂಡಿತ ಬೆಳ್ಕೊಳ್ತೀವಿ ಸರ್. ನಮ್ಮಲ್ಲಿ ಬಸಳೆ ಸೊಪ್ಪಿದೆ, ತೊಂಡೆ ಇದೆ, ಬದನೆ ಇದೆ, ಲಾಳಿ ಬದನೆ ಅಂತ. ಇನ್ನು ಕೆಲವಾರು ನಮ್ಮ ಮನೆ ಬಾಗಿಲಲ್ಲಿ ಬೆಳೀತಕ್ಕಂಥ ತರಕಾರಿನ ಮನೆ ಖರ್ಚಿಗೆ ನಾವು ಬೆಳ್ಕೊಳ್ತೀವಿ. ಬಂದವರಿಗೂ ಕೂಡ ಒಂದು ಹಾಲು ಸೋರೆಬೇಳೆಯನ್ನು ನಮ್ಮ ಮಿಸತ್ ನೆಟ್ಟಿದ್ರು ಸರ್. ಅದು ಸುಮಾರು 35 ಕಾಯಿ ಕೊಡ್ತು ನೋಡಿ, ಆ ಎರೆಗೊಬ್ಬರದಲ್ಲಿ. ಅದು ನಿಮ್ಮಂಥವ್ರು ಬಂದಾಗ ಒಂದೊಂದು ಕಾಯಿ ಕೊಟ್ಟಾಗ ಆಗುವಂಥ ಸಂತೋಷ ನೀವು 1 ಕೋಟಿ ರೂಪಾಯಿ ಇದ್ರೂ ಕೂಡ ಆಗೋದಿಲ್ಲ. ಮತ್ತೆ ಕೃಷಿಕನು ಸ್ವಲ್ಪ ಒಳ್ಳೆ ಹಾರ್ಟ್ ಇರಬೇಕು ಸರ್, ಭೂಮಿ ಮೇಲೆ ಪ್ರೀತಿ ಇರಬೇಕು. ಮತ್ತೆ ಹೆಚ್ಚು ಹಣಕ್ಕೆ ಅವನು ಹೋದರೆ ಅದು ಕೃಷಿ ಆಗೋದಿಲ್ಲ. ಕೃಷಿ ತೋ ನಾಮ್ ದುರ್ಭಿಕ್ಷಂ ಅಂತ ಪೂರ್ವಿಕರು ಹೇಳಿದ್ರಲ್ಲ ಸರ್. ಅದು ಕೃಷಿ ಮಾಡದೆ ಇರ್ತಕ್ಕನು ಮರಗಿಡಗಳನ್ನು ನಡದೇ ಇರತಕ್ಕಂಥ ಮನುಷ್ಯ ಭಿಕ್ಷುಕನಿಗೆ ಸಮಾನ ಅಂತಕ್ಕಂಥ ಮಾತನ್ನು ಸಂಸ್ಕೃತದಲ್ಲಿ ಹೇಳಿದರು. ಇವನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೇಳುವಂತಹ ಮಾತು ಅಂದರೆ, ಕೃಷಿಕರ ಕುಟುಂಬದಲ್ಲಿರುವಂತಹ ಯುವಕರು ಯುವತಿಯರು ಕೃಷಿಯ ಕಡೆಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಅವರು ಪೇಟೆ ಕಡೆಗೆ ಹೋಗ್ತಾ ಇದ್ದಾರೆ, ಬೇರೆ ಉದ್ಯೋಗವನ್ನು ಅರಸಿಕೊಂಡು ಊರು ಬಿಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಅನುಭವ? ಅಂದರೆ ಅದಕ್ಕೆ ತಂದೆ ತಾಯಿನೇ ಕಾರಣ ಅಂತ ಹೇಳ್ಬೋದು. ನನ್ನ ಮಗ IT BTಗೆ ಹೋಗ್ಬೇಕು ಖಂಡಿತ. ನಮ್ಮ ಮನೆಗೆ ಒಬ್ಬರು ಇಂಜಿನಿಯರ್ ಬಂದಿದ್ದರು ಸರ್, ಅವರಿಗೆ 3 ಲಕ್ಷ ಸಂಬಳ ಇದೆ ಅಂತ ಅವ್ರು ಹೇಳಿದರು. ಇಲ್ಲೆಲ್ಲಾರು 2 ಎಕರೆ ಇದ್ದರೆ ನಾನು ಬಿಟ್ಟು ಬಂದ್ಬಿಡ್ತೀನಿ. ಇದು ನಡೆದ ವಿಚಾರ, ಸತ್ಯಾಂಶ ಸರ್. ಅವರೊಮ್ಮೆ ಆಫೀಸ್ನ ಬಂದು ಶೂ ಸಹ ಬಿಚ್ಚಲಿಕ್ಕಾಗದೆ ಮಲಗಿಬಿಟ್ರಂತೆ. ಅಷ್ಟು ಎ ಸಿ ರೂಮಲ್ಲಿ ಕೂಡ ಕೆಲಸ ಮಾಡಿಸಿ ಅವರು 3 ಲಕ್ಷ ಕೊಡೋದು, ಸುಮ್ಮನೆ ಕೊಡೋದಿಲ್ಲ. 18-19 ಗಂಟೆ ಕೆಲಸ ಮಾಡಬೇಕು. ಆದರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಸುಖ ದೆಹಲಿಯಲ್ಲಿ ಇಲ್ಲ ಸರ್. ಆದರೆ ಇದನ್ನು ಉದಾಹರಣೆಯಾಗಿ ನೋಡಿ, ನಾನು 2 ಜನ ಹೆಣ್ಮಕ್ಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೇನೆ. ಒಬ್ಬಳು ಬಿ ಎಡ್ ಮಾಡಿದ್ದಾರೆ, ಇನ್ನೊಬ್ಬಳು ಬಿ ಎಸ್ ಸಿ ಆರ್ಟಿಕಲ್ಚರ್ ಮಾಡಿ ನಿಮ್ಮಗಳ ಮತ್ತು ನಮ್ಮ ಹಿರಿಯವರ ಆಶೀರ್ವಾದದಿಂದ ವಿಜ್ಞಾನಿಯಾಗಿ ಇವತ್ತಿಗೆ 3 ದಿವಸ ಆಗಿ ಬಂದಿದ್ದಾಳೆ ಸರ್. ಅವಳು ಕೆಲಸ ಮಾಡ್ತಾ ಇದ್ದಾರೆ. 22,000 ರೂಪಾಯಿ ಸಂಬಳಕ್ಕೆ ಅವಳು ಕೆಲಸಕ್ಕೆ ಕೂಡ ಕರೆದೆ. ಆದರೆ ಭಾಳ ಜನ ವಿಜ್ಞಾನಿಗಳು ಅವಳನ್ನು ಎಮ್ ಎಸ್ ಸಿ 2 ವರ್ಷ ಮಾಡಿಸಿ ಅಂತ ಹೇಳಿದ್ರಿಂದ ಈಗ ಎಮ್ ಎಸ್ ಸಿಗೆ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದಾಳೆ. ಅವ ಮಕ್ಕಳು ನಮ್ಮ ಮನೆಗೆ ಬಂದರೆ ಹುಲ್ಲು ಕುಯ್ತಾರೆ, ಪಶುಗಳನ್ನ ಪ್ರೀತಿಸ್ತಾರೆ, ಇದೆಲ್ಲ ಮಾಡ್ತಾರೆ ನೋಡಿ. ಇವತ್ತೇನು ಮಣ್ಣಿನ ಒಂದು ಆಸಕ್ತಿ ಅವರೆಲ್ಲ ಖಂಡಿತ ಇದೆ ಸರ್, ಇದು ಇದೆ. ಅದಿರೋದ್ರಿಂದ ನೋಡಿ, ನಮ್ಗೆ ಇವತ್ತು ದೇವರು ಯಾವುದೇ ಕಾಯಿಲೆ ಕಷ್ಟಗಳು ಕೂಡ ಕೊಟ್ಟಿಲ್ಲ, ಇದು ಮಾಡಿಕೊಂಡು ಹೋಗ್ತಾ ಇದೆ. ಆಮೇಲೆ ಜಲೀಲ್ ಅವರು, ಈಗ ಈ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ನೀವು ಸಾಕಷ್ಟು ಕಡೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ, ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದೀರಿ, ಸಾಕಷ್ಟು ಕೃಷಿ ಮೇಳಗಳಲ್ಲಿಯೂ ಕೂಡ ಭಾಗವಹಿಸಿದ್ದೀರಿ, ಇದರ ಬಗ್ಗೆ ಹೇಳಿ. ನಮಗೆ ಧರ್ಮಸ್ಥಳ ಪೂಜ್ಯರ ಆಶೀರ್ವಾದದಿಂದ ಸರ್, ಅವರು ನಮ್ಮ ಮನೆಗೆ ಭೇಟಿ ಕೊಟ್ಟರು. ಸುಮಾರು 2009 ಬಂದು ನಮ್ಮ ಮನೆ ಕೃಷಿಯನ್ನೆಲ್ಲ ನೋಡಿ 45 ನಿಮಿಷ ನಿಂತು, ತುಂಬ ವ್ಯವಸ್ಥೆ ನಾನು ಮಾಡಿದ್ದೆ, ಆದರೆ ಅವರು ಯಾವುದು ಸ್ವೀಕರಿಸಲಿಲ್ಲ. ನಾನು ಕೂಡ ಒಬ್ಬ ಮನುಷ್ಯ, ನೀವೇನು ಗಾಬರಿ ಆಗಬೇಡಿ, ನಿಮ್ಮ ಕೃಷಿ ನಿರಂತರ ಮುಂದುವರಿಬೇಕು ಅಂತ ಹೇಳಿ ಅವರ ಯೋಜನೆಯಲ್ಲಿ ಕೂಡ ತುಂಬ ಕಡೆ ನನ್ನನ್ನು ಕರೆದು ಮಾತಾಡಿಸಿದ್ದಾರೆ. ಜೊತೆಗೆ ನಾನು ವಾಲಂಟ್ರಿಯಾಗಿ ನನ್ನ ಸ್ವಂತ ಖರ್ಚಲ್ಲಿ ಕೆಲವು ಶಾಲೆಗಳಿಗೆ ಹೋಗಿ ರಾಜ್ಯದ ಉದ್ಯೋಗಗಳಿಗೂ ಸುಮಾರು 6,000 ವಿದ್ಯಾರ್ಥಿಗಳಿಗೆ ಮರಗಿಡಗಳ ಬಗ್ಗೆ ಪರಿಚಯಿಸಿ, ಗಿಡ ನೆಡುವ ಬಗ್ಗೆ ಪ್ರೇರಣೆ ನೀಡಿ ಸುಮಾರು 2,000-3,000 ಮಕ್ಕಳು ಗಿಡಗಳನ್ನು ಮನೆ ಹತ್ರ ಒಂದೊಂದು ನೆಟ್ಟಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಕಾರ್ಯವನ್ನು ನಾನು ಮಾಡಿದ್ದೇನೆ ಸರ್. ಮುಂದೆ ನಾವು ಸತ್ರು ಕೂಡ ಉಳಿತಕ್ಕಂಥ ಈ ಮರಗಿಡಗಳ ಬಗ್ಗೆ ಪ್ರೀತಿ ಪ್ರತಿಯೊಬ್ಬರಿಗೂ ಇರಬೇಕು ಸರ್. ಮರಗಿಡಗಳನ್ನು ಜೀವಂತ ದೇವರು ಅಂತ ಪೂರ್ವಿಕರು ಹೇಳಿದ್ದಾರೆ. ಹೌದು, ಮರಗಿಡ ಜೊತೆ ಜೊತೆಗೆ ನಾವು ಕೃಷಿಯನ್ನು ಕೂಡ ಮಾಡಬೇಕು. ಖಂಡಿತ ಸರ್, ಇದು ಮಾಡ್ತಾ ಹೋದಾಗ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಇದೇ ತರಿ ಮಾಡಿದ್ದೇ ಆದರೆ ನಾವು 237 ದೇಶಕ್ಕಿಂತ ಮುಂದೆ ಹೋಗುವ ಸಾಧ್ಯತೆ ಇದೆ ಸರ್. ಯಾಕಂದರೆ ಪ್ರಕೃತಿ ನಮ್ಮಲ್ಲಿ ನೋಡಿ, ನದಿಗಳು, ಶ್ರೀಗಂಧ ಇವೆಲ್ಲ ಬೇರೆ ಎಲ್ಲೂ ಇಲ್ಲ. ಇವತ್ತು ಈ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಜೇನು ಹುಳು ನೋಡಿ, ಇದು ಕೂಡ 2 ಪೆಟ್ಟಿಗೆ ಸಾಕಿದ್ದೀನಿ ನಾನು. ಈ ಹುಳು ಬಗ್ಗೆ 1 ದಿವಸ ಬೇಕು. ಇದು ಕೂಡ ಮನುಷ್ಯನಿಗೆ ಭಾಳ ಉಪಕಾರಿಯಾದ ಹುಳು. ಸುಮಾರು 3-4 ಕಿಲೋಮೀಟರ್ನಿಂದ ಇದನ್ನು ತಂದುಬಿಟ್ಟು ರಸನ ನಮಗೆ ಇದು ಮಾಡಿ ಜೇನುತುಪ್ಪ ಕೊಡುತ್ತೆ, ಜೇನು ಮೇಣ ಕೊಡುತ್ತೆ. ಆದರೆ ದುರಾದೃಷ್ಟ ಅಂದರೆ ಸರ್, ಇವತ್ತು ಈ ಶುಂಠಿ ಅಂತ ಬೆಳೆ ಅವು ಪೆಸ್ಟಿಸೈಡ್ ಹೊಡೆಯೋದ್ರಿಂದ ಜೇನುಗಳಿಗೆ ಆಹಾರ ಇಲ್ಲದೆ ಅವು ನಶಿಸಿ ಹೋಗ್ತವೆ ಮತ್ತು ಸಂಸಾರವನ್ನು ಬಿಟ್ಟು ಹೋಗ್ತಾ ಇದೆ. ಅದಕ್ಕೆ ಸಕ್ಕರೆ ಪಾಕವನ್ನು ಮಾಡಿ ನಾವು ಅದರೊಡೆಗೆ ಕೊಟ್ಟು ಆ ಹುಳುಗಳನ್ನ ನಾವು ಕಾಪಾಡಬೇಕು. ಮುಂದೆ ಹೂ ಆದಾಗ ಅವು ನಮಗೆ ಆಹಾರ ತಂದು ನಮಗೆ ಮನುಷ್ಯನಿಗೆ ಜೇನು ಕೊಡ್ತಕ್ಕಂಥ ಹುಳುಗಳು ನೋಡಿ. ಜೊತೆಗೆ ಪಾಲಿನೇಷನ್ ಪರ್ಪಸ್ ಅಂತ ಒಂದು ಗೂಡಿದ್ರೆ ನಿಮಗೆ ದುಪ್ಪಟ್ಟು ಬೆಳೆಗಳಾಗ್ತದೆ. ಏಲಕ್ಕಿ ಆಗಲಿ, ಕಾಫಿ ಆಗಲಿ, ಇದೆಲ್ಲ ಇವತ್ತು ಸೃಜನೆ ಅಂದರೆ ನೋಡಿ, ನಮ್ಮ ಪಕ್ಕದಲ್ಲಿ 10-15 ಎಕರೆ ಕಾಫಿ ತೋಟ, ಒಳ್ಳೆ ಹೂ ಆಯಿತು ಮೊನ್ನೆ. ಆದರೆ ಒಂದೇ ಒಂದು ಹುಳು ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಯಾಕಂದರೆ ಪೆಸ್ಟಿಸೈಡ್ ಸಿಕ್ಕಾಪಟ್ಟೆ ಉಪಯೋಗಿಸೋದ್ರಿಂದ ಸತ್ತು ಹೋಗ್ತಾವೆ, ವಿಷಯದ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹೀಗೆಲ್ಲ ಆಗ್ತಾ ಇದೆ ಸರ್, ಇದೆಲ್ಲ ನಿಲ್ಲಬೇಕು. ಈಗ ನಿಮ್ಮ ಸಾಧನೆಯನ್ನು ಗುರುತಿಸಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ನೀವು ಈಗಾಗಲೇ ಫೋಟೋವನ್ನು ಕೂಡ ನಮಗೆ ತೋರಿಸಿದ್ರಿ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಇದು ಸರ್, ನಾನು ಹೀಗೆ ಮಾಡಿಕೊಂಡು ಎಲೆ ಮರೆಕಾಯಿ ಆಗಿದ್ದೆ ಸರ್. ನಮಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ನವರು ಸ್ವಲ್ಪ ಸಾಲಕ್ಕೆ ಹೋದಾಗ ಅವರು ಮೂಡಿಗೆರೆ, ಅಲ್ಲಿ ಗಂಗಾಧರ್ ಅಂತಕ್ಕಂಥ ಒಬ್ಬರು ಅಧಿಕಾರಿ ನಮ್ಮನ್ನು ಗುರುತಿಸಿದರು. ಅವರು ಲಯನ್ಸ್ ಕ್ಲಬ್ನವರಿಗೆ ಪರಿಚಯಿಸಿದರು. ಲಯನ್ಸ್ ಕ್ಲಬ್ನವರು ನಮ್ಮನ್ನು ತಾಲೂಕು ಮಟ್ಟದಲ್ಲಿ ಒಂದು ಸನ್ಮಾನಿಸಿದರು, ಗಂಡ ಹೆಂಡತಿ ಇಬ್ಬರಿಗೆ. ನಂತರ ಇದೇ ಥರ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ವೀರೇಂದ್ರ ಹೆಗ್ಡೆಯವರು ಕೂಡ ಒಂದೊಮ್ಮೆ ಕರೆದು ನಮಗೆ ಪೂಜೆಯರು ಸನ್ಮಾನಿಸಿದರು. ಜೊತೆಗೆ ಈಗ ಮೊನ್ನೆ ನೋಡಿ, ರಾಜ್ಯೋತ್ಸವ ಪ್ರಶಸ್ತಿ ನಾವು ಕನಸಲ್ಲೂ ನೆನೆಸಿರಲಿಲ್ಲ. ಯಾರೋ ಒಬ್ಬರು ಡಾಕ್ಟರ್ ನಮ್ಮಲ್ಲಿಗೆ ಬಂದರು, ಅವರು ಹೋದಾಗ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಶೇಖರಪ್ಪ ಅಂತ ಅವರು ಅವರು ಸ್ನೇಹಿತರಂದ ಅವರು ಹೇಳಿದರು, ಇವತ್ತು ಸೆಲೆಕ್ಷನ್ನೇ ಮಾಡಿಬಿಟ್ಟು ತಹಸೀಲ್ದಾರರೆಲ್ಲ ನಮ್ಮನ್ನು ಹುಡುಕೊಂಡು ಬಂದರು. ಹೀಗೆ ನಾವು ಅದು ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ 1 ನವೆಂಬರ್ ನನಗೆ ಪಂತಗೋ ಸರ್. ಅದಕ್ಕೆ ಕೂಡ ಈ ನಾವೇನು ಹುಡುಕೊಂಡು ಹೋಗಲಿಲ್ಲ, ದೇವ್ರ ಕಡೆಯಿಂದ ನೋಡಿ. ಒಬ್ಬ ರೈತ ಮಣ್ಣಿಗೆ ಸರಿಯಾಗಿ ಕೆಲಸ ಮಾಡಿದ್ದೆ ಆದರೆ ಹುಡುಕೊಂಡು ಪ್ರಶಸ್ತಿಗಳಾಗಲಿ ಹಣ ಆಗಲಿ ಅವನ ಹತ್ರ ಬರ್ತದೆ, ಇದು ಖಂಡಿತ. 2012-13 ಸಾಲಿನಲ್ಲಿ ಕೂಡ ಆತ್ಮ ಯೋಜನೆ ಅಂತ ಕೃಷಿ ಇಲಾಖೆಯಿಂದ 10,000 ರೂಪಾಯಿ ನಗದನ್ನು ಕೊಟ್ಟು ಗೌರವಿಸಿದ್ದಾರೆ ಸರ್. ಈಗ ಮನೆಯವರು ಕೂಡ ಯಾವ ರೀತಿ ಕೃಷಿಯಲ್ಲಿ ತೊಡಗಿಸಿದ್ದಾರೆ? ಮನೆಯವರ ಪಾತ್ರ ಕೂಡ ತುಂಬ ಇದೆ ಕೂಡ. ಅವರು ಕೂಡ ಒಂದು ಎತ್ತಿಗೆ 2 ಗಾಡಿಗೆ 2 ಎತ್ತುಗಳೆಂಬಂತೆ ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಅದು ಮುಂದೆ ಗಾಡಿ ಹೋಗ್ತದೆ ಸರ್, ಇಲ್ಲ ಅಂದರೆ ಗಾಡಿ ಬಿದ್ದೋಗೋ ಸಾಧ್ಯತೆ ಇದೆ. ಹೀಗೆ ಅವರು ಕೂಡ ಸಹಕಾರ ಇದ್ದಿಂದ ಇವತ್ತು ನಮಗೆ ಆ ಮಟ್ಟಕ್ಕೆ ಹೋಗಿದೆ ಸರ್. ಇವತ್ತು ಹಣಕಾಸಲ್ಲೂ ಕೂಡ ನಾವು ಏನು ಅಂತ ಸೋತಿಲ್ಲ. ಜೊತೆಗೆ ಈ ಭೂಮಿಯನ್ನು ಪೂಜಿಸಿಕೊಂಡು 100 ಜನರಿಗೆ ಇದರ ಮಾಹಿತಿಯನ್ನು ಕೊಟ್ಟುಕೊಂಡು ಬರ್ತಾ ಇದ್ದೀವಿ ಸರ್. ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ಏನಾದರೂ ಸಣ್ಣ ಪುಟ್ಟ ಸಾಧನಗಳನ್ನು ಬಳಸಿ ಇಟ್ಕೊಂಡಿದ್ದೀವಿ ಸರ್. ಒಂದು ಸೀಮೆ ಎಣ್ಣೆ ಮೋಟರ್ನಲ್ಲಿ ನೋಡಿ ಬಡ್ಡೆ ಬಡ್ಡೆಗೆ ಬಿಡ್ತಕ್ಕಂಥದ್ದು ನಾನೇ ಒಂದು ಟೆಕ್ನಿಕಲ್ ಮಾಡಿ 5,000 ಒಂದು ಮೋಟರ್ನ ತಂದು ಅದರಲ್ಲಿ 34,000 ಬಾಡಿಗೆಯನ್ನು ದುಡಿದಿದ್ದೀವಿ. ನಮ್ಮ ಭೂಮಿಗೂ ಕೂಡ ಅದು 3 ಲೈನ್ಸ್ ಹಾಕಿಬಿಟ್ಟು 3 ಜನ ಹಿಡ್ಕೊಂಡು 1 ಗಂಟೆಯಲ್ಲಿ 1 ಎಕರೆಗೆ ನೀರಾವರಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಕಳೆನಾಶಕ ಅಂತ ವೀಡರ್ ಒಂದು ಇಟ್ಕೊಂಡಿದ್ದೀವಿ. ಅದು ಕೂಡ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕೊಟ್ಟಿದ್ದಾರೆ. ಇನ್ನೊಂದು 5 HP ಮೋಟ್ರ್ ಕೂಡ ಅವರು 16,000 ಸಬ್ಸಿಡಿ ಕೊಟ್ಟಿದ್ದಾರೆ. ಇವನ್ನೆಲ್ಲ ಅಳವಡಿಸಿದ್ರಿಂದ ಸ್ವಲ್ಪ ಆದರೂ ಕೂಡ ಮನುಷ್ಯ ಬೆಳಗ್ಗೆ ಎದ್ದು ಪ್ರಾಣಿಗಳಿಲ್ಲದೆ ಇದ್ರೆ ಅದು ಕೃಷಿ ಅಲ್ಲ ಸರ್. ಈಗ ಸಣ್ಣ ಹಿಡುವಳಿಯಲ್ಲೂ ಕೂಡ ಇಂಥ ಒಂದು ನಿರಂತರವಾಗಿ ವರ್ಷ ಪೂರ್ತಿ ಆದಾಯ ಬರುವ ಹಾಗೆ ಒಂದು ಏನು ವ್ಯವಸ್ಥೆ ಮಾಡ್ಕೊ? ಖಂಡಿತ ಮಾಡ್ಬೋದು ಸರ್. ನೋಡಿ, ಅಲಂಕಾರಿಕ ಮೀನು ಮರಿಗಳನ್ನ ನಾನು 20 ಮರಿ ನನಗೆ ಕೊಟ್ಟಿದ್ರು. ಅದನ್ನು ಪ್ಲಾಸ್ಟಿಕ್ ಸೀಟಲ್ಲಿ ಬೆಳೆದು ಸುಮಾರು 1.5 ಸಾವಿರ ಮರಿಗಳನ್ನ ಉತ್ಪತ್ತಿ ಮಾಡಿದೆ. ಇದನ್ನು ಮನಗಂಡ ಬೆಂಗಳೂರು GKVK ಅವರು 10 ನಮಗೆ ಟ್ಯಾಂಕ್ಗಳನ್ನ ಮೀನುಗಾರಿಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಕೂಡ ಬಂದಿದ್ರು ಸರ್, ನಾರಾಯಣ್ ಗೌಡ್ರು ಅಂತ. ಅವರು ಇಲ್ಲಿ ರೆಕಮೆಂಡ್ ಮಾಡಿ, ಇಲ್ಲಿ AV ಸ್ವಾಮಿ ಅಂತ ಒಬ್ಬ ಒಳ್ಳೆ ಅಧಿಕಾರಿ ಇದ್ದಾರೆ ಮೂಡಿಗೆರೆ ZRS ನಲ್ಲಿ, ಅವರು ಕೂಡ ನಮಗೆ ಇದನ್ನು ಕೊಟ್ಟು ನಮ್ಮ ಮಿಸಸ್ಗೆ 5 ದಿನ ಟ್ರೈನಿಂಗ್ ಕೊಟ್ಟು 10 ಟ್ಯಾಂಕನ್ನು ಫ್ರೀಯಾಗಿ ಅವರು ಮೀನು ಸಾಕಣೆ ಮಾಡ್ತಾರೆ. ಅದು ಮರಿಗಳು ಮಂಗಳೂರಿಗೆ ಕೂಡ ಬರ್ತಾ ಇದೆ, ಬೆಂಗಳೂರವರಿಗೆ ಹೋಗ್ತದೆ. ಜೊತೆಗೆ ಮಾರ್ಕೆಟ್ ವ್ಯವಸ್ಥೆ ಕೂಡ, ರೈತ ಒಳ್ಳೆಯವನಾದರೆ ಅವನಿಗೆ ಮಾರ್ಕೆಟ್ ಆಗೇ ಆಗ್ತದೆ ಸರ್, ಮಾಡ್ಬೋದು. ನಮಗೆ ನಬಾರ್ಡ್ನಂತ ಒಂದು ದೊಡ್ಡ ಬ್ಯಾಂಕ್ ನೋಡಿ, ಅವ್ರು ಬಂದು ನೋಡಿ ನಮಗೆ ರಾಜ್ಯದಲ್ಲಿ ಎಲ್ಲೇ ಕೂಡ ಯಾವುದೇ ಫಂಕ್ಷನ್ ಆದರೂ ಒಂದು ಸ್ಟಾಲನ್ನು ಫ್ರೀಯಾಗಿ ನಮಗೆ ಕೊಡ್ತಾರೆ. ಅದನ್ನು ನಾನು ಒಬ್ಬನೇ ಉಪಯೋಗಿಸಿಕೊಳ್ಳೋದಿಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಯಾರು ರೈತರಿದ್ದಾರೆ ಅವರ ಪ್ರಾಡಕ್ಟ್ಗಳನ್ನು ಕೂಡ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡಿ ನಮಗೆ ಒಳ್ಳೆ ಬೆಲೆ ಸಿಗ್ತದೆ ಸರ್. ರೈತ ಯಾವಾಗಲೂ ತಾನು ಒಬ್ಬನೇ ಬೆಳಿಬೇಕು ಅನ್ನೋ ಭಾವನೆಗಳು ಇರಬಾರ್ದು, ಪಕ್ಕದವರು ಕೂಡ ಬೆಳಿಬೇಕು ಅನ್ನೋ ಭಾವನೆ. ಒಟ್ಟಿನಲ್ಲಿ ಅಬ್ದುಲ್ ಜಲೀಲ್ ಅವರೇ, ಕೃಷಿಯನ್ನು ಮುಂದಿನ ದಿವಸಗಳಲ್ಲಿಯೂ ಕೂಡ ಉಳಿಯುವ ಹಾಗೆ ಮಾಡಬೇಕಿದ್ರೆ ಏನು ಮಾಡಬೇಕು? ಖಂಡಿತ ಉಳಿಯಲೇಬೇಕು. ನೋಡಿ ಸರ್, ಇವತ್ತೊಂದು ಸಮೀಕ್ಷೆ ಪ್ರಕಾರ ನಮ್ಮ ದೇಶದ ವಿಜ್ಞಾನಿಗಳು ಹೋಗ್ತಾರೆ, 2022 ಆಹಾರದ ಅಭಾವ ನಮ್ಮಲ್ಲಿ ಬರ್ಬೋದು. ಹಿಂದೆ ಒಂದು ಕಾಲ ಇತ್ತಂತ ಸರ್, ಯಾರ ಮನೇಲಿ ಅಕ್ಕಿ ಇತ್ತು ಅಲ್ಲಿ ಹೋಗಿ ಜನ ಎಲ್ಲ ಕೂತ್ ಬಿಡೋರು ಅಂತ. ಇಲ್ಲ ಕೆಲಸ ಇಲ್ಲಪ್ಪ ಬೇಡ ಅಂದರು, ಇಲ್ಲ ನಿಮ್ಮ ತೋಟಕ್ಕೆ ಕಲ್ಲು ಕಟ್ತೀವಂತ. ನೀವು ಮೂಡಿಗೆರೆ ತಾಲೂಕು ಕೆಲವು ಭಾಗದಲ್ಲಿ ನೋಡ್ಬೋದು, ಕಲ್ಲಿನಲ್ಲಿ ಬೇಲಿ ನಿರ್ಮಿಸತಕ್ಕಂಥದ್ದೆ, ಆ ಹೊಟ್ಟೆಗೆ ಆಹಾರ ಇಲ್ಲದೆ ಅವರೆಲ್ಲ ಕಲ್ಲು ಹೊತ್ತು ಕಟ್ಟಿ ಅಕ್ಕಿಯನ್ನು ತಗೊಂಡೋಗಿ ಜೀವ ಇಂಥ ಸ್ಥಿತಿ ನಾವು ಬರ್ಬೋದು ಅಂತ ಹೇಳ್ತಾರೆ. ಅದರಿಂದ ಎಲ್ಲರೂ ಕೂಡ ಕೃಷಿಗೆ ಇಳಿಲೇಬೇಕು. ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ ಸರ್, MBBS ಆಗಲಿ, ಅವನು ಯಾವುದೇ ಮಾಡಲಿ, ವಿದೇಶಕ್ಕೆ ಹೆಚ್ಚು ಡಾಕ್ಟರ್ಗಳು ಇಂಜಿನಿಯರ್ ನಾವು ಕೊಡ್ತಾ ಇದ್ದೀವಿ, ಆದರೂ ಕೂಡ ಅವನು ಒಂದು ಗಿಡ ನೆಡ್ತಕ್ಕಂಥ ಸಂಸ್ಕೃತಿಯನ್ನು ಮನೆಯಲ್ಲಿ ಇಟ್ಕೊಳ್ಬೇಕು. ಮಕ್ಕಳಿಗೂ ಕೂಡ ಮರಗಿಡಗಳ ಬಗ್ಗೆ ಹೇಳಬೇಕು. ಹಲಸು, ಅಶ್ವತ್ಥ, ಗಂಧ, ಮಾವು, ಈ 4 ಮರಗಳಲ್ಲಿ ಮಳೆ ಬರ್ತಕ್ಕಂಥ ಶಕ್ತಿ ಇವತ್ತು ಕೂಡ ಇದೆ ಸರ್. ಇವನ್ನೆಲ್ಲ ಪೂಜಿಸಬೇಕು ನಾವು. ಈ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಒಳ್ಳೆಯ ರೀತಿಯಾಗಿ ಬಿಟ್ಟು ಹೋಗ್ಬೇಕು ಸರ್. ಇವತ್ತು ನಾನು ನಿಮ್ಮ ಆಕಾಶವಾಣಿಗೆ ಬಂದು ಹೇಳಿದ್ಗೆ ಆಕಾಶವಾಣಿಗೆ ಕೂಡ ಆಭಾರಿಯಾಗಿರ್ತೇನೆ, ಹಾಗೂ ತಮಗೂ ಕೂಡ. ಹಾಗೆ ನನ್ನ ದೂರವಾಣಿ ಸಂಖ್ಯೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರೈತರು ಯಾವಾಗಲೂ ಏನೋ ಸಂಪರ್ಕ ಮಾಡ್ಬೋದು. ನಮಗೇನು PG ಇಲ್ಲ, ಏನೋ ಉಚಿತವಾಗಿ ನಾನು 7-8 ಗಂಟೆ ಒಳಗೆ ಇವತ್ತು ಕೂಡ ಭಾಳ ರೈತರುಗಳು ಮಾತಾಡ್ತಾರೆ. ನಮ್ಮ ಜ್ಞಾನವನ್ನು ಸ್ವಲ್ಪ ಬೇರೆ ರೈತರಿಗೆ ಕೊಟ್ಟು ನಾವು ಕೂಡ ಒಂದು ದಿವಸ ಹೋಗುವಾಗ ಇದನ್ನು ಲೋಕದಲ್ಲಿ ಬಿಟ್ಟು ಹೋಗಬೇಕು ಅಂತ ನನ್ನ ಅನಿಸಿಕೆ ಇದೆ ಸರ್. ಸಂಪರ್ಕಕ್ಕಾಗಿ ನನ್ನ ದೂರವಾಣಿ ಸಂಚಾರಿ ಇದು ಮೊಬೈಲ್ ಸಂಖ್ಯೆ 94825622236. ಇನ್ನೊಮ್ಮೆ ಹೇಳ್ತೀನಿ ಸರ್, 94825622236. ಬಹಳ ಒಳ್ಳೆಯ ಸಂದೇಶವನ್ನು ಹೇಳಿದ್ದೀರಿ ಅಬ್ದುಲ್ ಜಲೀಲ್ ಅವರೇ. ಜೊತೆಗೆ ಈ ಸಾವಯವ ಕೃಷಿಯನ್ನು ಯಾವ ರೀತಿ ಮಾಡಬಹುದು, ನಿಮ್ಮ ಅನುಭವವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೂಡಿಗೆರೆಯ ಅಬ್ದುಲ್ ಜಲೀಲ್ ಅವರ ಸಾವಯವ ಕೃಷಿ ಅನುಭವದ ಕುರಿತಾಗಿ ಸಂದರ್ಶನವನ್ನು ಕೇಳಿದಿರಿ. ಈಗ ಕೃಷಿ ಮಾಹಿತಿಯನ್ನ ಕೇಳೋಣ. ಬಾಯಿ ರುಚಿಯ ಜೊತೆ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದಾಗುವಂತಹ ಅಡುಗೆಗೆ ಬಳಸುವ ಸಂಬಾರ ಪದಾರ್ಥಗಳಲ್ಲಿ ಇಂಗಿಗೆ ವಿಶೇಷವಾದಂತಹ ಮಹತ್ವ ಇದೆ. ಇದೊಂದು ಸಸ್ಯಜನ್ಯ ಉತ್ಪಾದನೆ. ಈ ಸಸ್ಯವನ್ನು ಎಲ್ಲಿ ಬೆಳೆಯಲಾಗ್ತದೆ, ಇಂಗನ್ನು ಪಡೆಯುವುದು ಹೇಗೆ ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಅಸಫೀಟಿಡಾ ಎನ್ನುವಂತಹದ್ದು ಒಂದು ಔಷಧೀಯ ಸಸ್ಯ. ಇದು ಸುಮಾರು 6-12 ಅಡಿ ಎತ್ತರ ಮತ್ತು ಸುಮಾರು 5 ಅಡಿ ಅಗಲ ಹರಡಿ ಬೆಳೆಯುವಂತಹ ಗಜ್ಜರಿ ಅಥವಾ ಕ್ಯಾರೆಟ್ನಂತಹ 12-13 ಸೆಂಟಿಮೀಟರ್ ದಪ್ಪ ಬೇರುಗಳನ್ನು ಹೊಂದಿರುವಂತಹ ಪೊದೆ ರೂಪದ ಮರಳುಗಾಡಿನಲ್ಲಿ ಹೆಚ್ಚಾಗಿ ಬೆಳೀತದೆ. ಬಹುವಾರ್ಷಿಕ ಔಷಧೀಯ ಸಸ್ಯ. ಇದರ ವೈಜ್ಞಾನಿಕ ಹೆಸರು ಫೆರುಲಾ ಅಸಫಿಟಿಡಾ ಎನ್ನುವಂತಹದ್ದು. ಅಂಬೆಲಿಫೇರಿ ಎನ್ನುವಂತಹ ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಗಿಡ ಇದು. ಸಾಮಾನ್ಯವಾಗಿ ಅಫ್ಘಾನಿಸ್ತಾನ ದೇಶದ ಗುಡ್ಡಗಾಡುಗಳಲ್ಲಿ ಮತ್ತು ಇರಾನ್ ದೇಶದ ಮರುಭೂಮಿ ಪ್ರದೇಶಗಳಲ್ಲಿ ಸಮುದ್ರ ಮಟ್ಟದಿಂದ 2,000-4,000 ಅಡಿ ಎತ್ತರದ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂತಹ ಸಸ್ಯ ಇದು. ಈ ಎತ್ತರದ ಪ್ರದೇಶಗಳು ಚಳಿಗಾಲದಲ್ಲಿ ಶುಷ್ಕ ವಾತಾವರಣವನ್ನು ಹೊಂದಿರುತ್ತವೆ, ಆದರೆ ಬೇಸಿಗೆಯಲ್ಲಿ ಉತ್ತಮ ಬೆಳವಣಿಗೆ ಹೊಂದಿರುವ ಅಸಫೆಟಿಡಾ ಗಿಡಗಳಿಂದ ಆವರಿಸಿರುತ್ತದೆ. ನಮ್ಮ ದೇಶದಲ್ಲಿ ಕಾಶ್ಮೀರ, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ, ಹರಿಯಾಣ ರಾಜ್ಯಗಳ ಕೆಲವೊಂದು ಪ್ರದೇಶಗಳಲ್ಲಿ ಈ ಗಿಡಗಳನ್ನು ಬೆಳೆಯಲಾಗ್ತದೆ. ಅಸಫೀಟಿಡಾ ಗಿಡದ ಬೇರುಗಳಿಗೆ ಕಚ್ಚು ಹಾಕಿ ಅಥವಾ ಕತ್ತರಿಸಿ ಅದರಿಂದ ಹೊರಬರುವಂತಹ ಹಾಲು ಬಣ್ಣದ ರಸವನ್ನು ಸಂಗ್ರಹಿಸಿ ಸಂಸ್ಕರಿಸಿ ಪಡೆದಿರುವಂತಹ ಪದಾರ್ಥವನ್ನು ಅಸಫೀಟಿಡಾ ಎಂದು, ಕನ್ನಡದಲ್ಲಿ ಇಂಗು ಎಂದು ಕರೆಯಲಾಗ್ತದೆ. ಅತ್ಯಲ್ಪ ಪ್ರಮಾಣದಲ್ಲಿ ಅಡುಗೆಯಲ್ಲಿ ಹಾಕಿ ಕುದಿಸುವುದರಿಂದ ಸುವಾಸನೆ ಕೊಡುತ್ತದೆ. ಇದನ್ನು ದೇವರ ಆಹಾರ ಎಂದು ಕೂಡ ಕರೆಯಲಾಗ್ತದೆ. ಭಾರತದಲ್ಲಿ ಇಂಗನ್ನು ಔಷಧವಾಗಿ

ಜಪಿಸುವ ಮಂತ್ರ ಕುಲಹೀನನಾದರೆ, ಹೋಗಿ ಜಪಿಸುವ ಮಂತ್ರ ಜಲಜ ಪ್ರಾಣಿ ನಿತ್ಯ, ಜಪಿಸುವ ಮಂತ್ರ ಜಲಜ ಪ್ರಾಣಿ ನಿತ್ಯ, ಜಪಿಸುವ ಮಂತ್ರ ಕಲುಷ ಪರ್ವತ ಕಿದು ಕಳಶವಾಗಿರ್ಪ ಮಂತ್ರ, ಕಲುಷ ಪರ್ವತ ಕಿದು ಕಳಶವಾಗಿರ್ಪ ಮಂತ್ರ, ಸುಲಭದಿಂದಲಿ ಮೋಕ್ಷ ಸುರಿಗೊಂಬುವ ಮಂತ್ರ, ಸುಲಭದಿಂದಲಿ ಮೋಕ್ಷ ಸುರಿಗೊಂಬುವ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮರುಜ, ರಾಮ ಮಂತ್ರವ ಮರುತಾತ್ಮಜನಿತ್ಯ ಸ್ಮರಣೆ ಮಾಡುವ ಮಂತ್ರ, ಮರುತಾತ್ಮಜನಿತ್ಯ ಸ್ಮರಣೆ ಮಾಡುವ ಮಂತ್ರ, ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ, ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ, ದುರಿತ ಕನನಗಿದು ದಾವಾನಲ ಮಂತ್ರ, ದುರಿತ ಕನನಗಿದು ದಾವಾನಲ ಮಂತ್ರ, ಕೊರೆದ ವಿಭೀಷಣಗೆ ಪಟ ಕಟ್ಟಿದ ಮಂತ್ರ, ಕೊರೆದ ವಿಭೀಷಣಗೆ ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು, ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು, ಸಾನುರಾಗದಿ ನಿತ್ಯ ಸೇರಿವ ಮಂತ್ರ, ಸಾನುರಾಗದಿ ನಿತ್ಯ ಸೇರಿವ ಮಂತ್ರ, ಬಾನುಕುಲಾಂಬುದಿ ಸೋಮನೆ ನಿಭ ಮಂತ್ರ, ಬೆಳ್ಳೂರು ಸಹೋದರಿಯರು ಹಾಡಿದ ಈ ಭಕ್ತಿಗೀತೆಯೊಂದಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳುಗರೆ, ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಂಜೆ 6:50 ಪಶುರೋಗ ತಪಾಸಣೆ ಮತ್ತು ಮಾಹಿತಿ ಕುರಿತು ಮಂಗಳೂರು ಪಶುರೋಗ ತಪಾಸಣಾ ಕೇಂದ್ರದ ಪ್ರಾದೇಶಿಕ ಸಂಶೋಧನಾ ಅಧಿಕಾರಿ ಡಾಕ್ಟರ್ ಕೆ ವಸಂತಕುಮಾರ್ ಶೆಟ್ಟಿ ಅವರೊಂದಿಗೆ ಮಾತುಕತೆ, ಬಳಿಕ ಆರೋಗ್ಯ ಮಾಹಿತಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಸಾಯಂಕಾಲ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 7:31. ಹಾ, ಯೇ ಹೆಲ್ಮೆಟ್ ಅಚ್ಚಾ ಹೈ,